ನಾನು ಅದನ್ನು ಹೆಚ್ಚು ನಮ್ಮನ್ನು ಎತ್ತರಕ್ಕೆ ಏರಿಸಿದ ಒಂದು ಗೇರು ನಮ್ಮ ಜಮೀನಿನಲ್ಲಿ ಉಂಟು, ಅದು ಪ್ರಾತ್ಯಕ್ಷಿಕೆ ಆಗಿ ಉಂಟು. ನಾನು ಕೂಡ ಈಗ ಗೇರು ಸಂಶೋಧನಾ ನಿರ್ದೇಶನಾಲಯದ ಒಬ್ಬ ಮ್ಯಾನೇಜ್ಮೆಂಟ್ ಕಮಿಟಿಯ ಸದಸ್ಯನಾಗಿದ್ದೇನೆ, ಅದು ಕೂಡ ಆ ಗೇರುನಿಂದ ಆಗಿದೆ ಅಂತೇಳಿ ನನ್ನ ಭಾವನೆ. ಅಡಿಕೆಗೆ 500 ಆಸ್ಪಾಸ್ನಲ್ಲಿ ಬೆಲೆ ಇದೆ, ಜೊತೆಗೆ ರಬ್ಬರ್ ಬೆಳೆಗೂ ಕೂಡ 150-160 ರೂಪಾಯಿಯ ಒಂದು ಬೆಲೆ ಇದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಗೇರು ಕೃಷಿಯನ್ನು ಹೆಚ್ಚು ಆಕರ್ಷಣೀಯವಾಗಿ ಕಾಣ್ತಾ ಇದೆಯೋ ಅಥವಾ ಅಡಿಕೆ ಕಡೆಗೆ ಹೋಗುವಂತ ಕಾಣ್ತಾ ಇದೆಯೋ? ನಿಜವಾಗಿ ತಾವು ಹೇಳಿದ್ದು ಸತ್ಯ, ಅಡಿಕೆಗೆ ಒಳ್ಳೆ ಧಾರಣೆ ಉಂಟು. ನಮ್ಮ ಮುಖ್ಯ ಬೆಳೆ ಅಡಿಕೆ, ಅನಂತರ ರಬ್ಬರು ಈ ಥರ ಬೆಳೆ, ಆದರೆ ಗೇರು ಕೂಡ ಒಂದು ಪ್ರಾಮುಖ್ಯ ಬೆಳೆ. ಯಾಕೆಂದರೆ ಒಂದೊಂದು ಸಂದರ್ಭದಲ್ಲಿ ಒಂದೊಂದು ನಮ್ಮನ್ನು ಬದುಕಿಸ್ತದೆ. ಒಮ್ಮೆ ಅಡಿಕೆ ಧಾರಣೆ ಕಡಿಮೆ ಇರುವಾಗ ಗೇರುಗೆ 160 ರೂಪಾಯಿ ಸಿಕ್ಕಿದ್ದಾಗ, ಆಗ ಅದಕ್ಕೆ ಒಂದು ಪೂರಕ ನಮ್ಮ ಬದುಕಿಗೆ, ಆರ್ಥಿಕ ದೃಷ್ಟಿಯಿಂದ ಅದೊಂದು ಪೂರಕ. ಮುಖ್ಯ ಬೆಳೆ ಇದು ನಮ್ಮ ಅಡಿಕೆ, ಆ ಥರ ಅದು ಕೂಡ ಬೇಕು, ಬೇಡದ್ದು ಯಾವುದಿಲ್ಲ. ಅದು ಯಾಕೆ ಬೇಕು ಅಂದರೆ ಗೇರುವನ್ನು ನೋಡಿ ಈಗ ಆನಂದ ಪಡುವಂಥ ದಿನಗಳು. ಅದಕ್ಕೆ ಗೇರುಗೆ 3 ಕೆಲಸ ಕೂಡ ಕಡಿಮೆ. ಈಗ ಅಡಿಕೆಗೆ ನಿರಂತರ ಕೆಲಸ ಇರಬೇಕಾಗ್ತದೆ, ಹಾಗೆ ಗೇರು ಕಡಿಮೆ ಸಮಯದ ಅವಧಿಯಲ್ಲಿ ನಾವು ಗೇರನ್ನು ಈಗ ಮಾಡಿದ್ದೇನೆ ನಾನು. ಅದು ನನ್ನ ಮನಸ್ಸಿಗೆ ತುಂಬ ಸಂತೋಷ ಕೊಟ್ಟಿದೆ. ಈಗ ಆರ್ಥಿಕವಾಗಿಯೇ ನಾವು ಯೋಚನೆ ಮಾಡುವುದಲ್ಲ, ನಮ್ಮ ಮನಸ್ಸಿಗೆ ಖುಷಿ ಕೊಡುವಂಥ ಒಂದು ಬೆಳೆ ಅದು ಗೇರು ಬೆಳೆ. ಈಗ ಸುಧಾರಿತ ರೀತಿಯಲ್ಲಿ ಗೇರು ಕೃಷಿಯನ್ನು ಮಾಡುವಲ್ಲಿ ಏನೇನು ಅಂಶಗಳನ್ನೆಲ್ಲ ಗಮನಿಸಬೇಕಾಗ್ತದೆ? ಹಾಗೂ ಸಾಂಪ್ರದಾಯಿಕವಾಗಿ ಗೇರು ಕೃಷಿ ಮಾಡುವಂಥವರು ಗೇರು ಮರವಾಗಿ ಬಿಡ್ತಾ ಇದ್ರು, ಈಗ ಗೇರು ಗಿಡವಾಗಿ ಉಳಿಸಬೇಕು ಅನ್ನುವಂಥದ್ದು, ಇದು ಎಷ್ಟರ ಮಟ್ಟಿಗೆ ನಿಜ? ಹಿಂದೆ ನಾವೆಲ್ಲ ನಮ್ಮ ಅಜ್ಜನ ತಂದೆ ಕಾಲದಲ್ಲಿ ಹೇಳ್ತಿದ್ರು ಅವರು ಗೇರು ಗುಡ್ಡಕ್ಕೆ ಹೋಗುವುದು ಅಂತೇಳಿ. ಈಗ ನಾವು ಗೇರನ್ನು ತೋಟವಾಗಿ ಪರಿವರ್ತನೆ ಮಾಡಿದ್ದೇವೆ. ನಾನು ಒಂದು ಹೊಸ ಹೆಸರು ಇಟ್ಟಿದ್ದೇನೆ, ಸ್ವೇದ ಬಿಂದು ಗೇರು ತೋಟ ಅಂತೇಳಿ. ಸ್ವೇದ ಅಂದರೆ ಬೆವರು, ನಿರಂತರ ಸ್ವಲ್ಪ ಬೆವರು ಸುರಿಸಬೇಕು, ನಾವು ಕೆಲಸ ಮಾಡಬೇಕು. ಮತ್ತು ಮಾಡುವಾಗ ಅದು ವೈಜ್ಞಾನಿಕವಾಗಿ ಮಾಡಬೇಕು. ಹಿಂದೆಲ್ಲ ವೈಜ್ಞಾನಿಕವಾಗಿ ಮಾಡೋ ಪರಿಸ್ಥಿತಿ ಇಲ್ಲ. ಒಂದು ಕಾಗೆ ತಂದು ಹಾಕೋದು, ಒಂದು ಗೇರು ಬೀಜ ಅದು ಮೊಳೆದ್ಕು ಅಲ್ಲೇ ಅದರಷ್ಟಕ್ಕೆ ಆಗೋದು. ಅಂದರೆ ವೈಜ್ಞಾನಿಕವಾಗಿ ಮಾಡುವಾಗ ನಮ್ಮ ಜಮೀನಿನ ಮೌಲ್ಯವರ್ಧನೆ ಆಗ್ತದೆ. 1 ಜಮೀನಿನಲ್ಲಿ ನಾವು ಹಿಂದೆ ಎಷ್ಟು ಗೇರು ಫಸಲು ಪಡೀತಿದ್ವಿ ಅಷ್ಟಲ್ಲ, ಈಗ ನಾವು ವೈಜ್ಞಾನಿಕವಾಗಿ ಅದನ್ನು ತಿಳ್ಕೊಂಡು ಕೆಲಸ ಮಾಡಿದರೆ 1 ಜಮೀನು ಅದು ಮೌಲ್ಯವರ್ಧನೆ ಹೇಗಾಗ್ತದೆ ಅಂದರೆ ಅದು ಆರ್ಥಿಕವಾಗಿ ನಾವು ಹೆಚ್ಚು ಉತ್ಪನ್ನವನ್ನು ಮಾಡಲಿಕ್ಕಾಗ್ತದೆ. ಈಗ ನಾನು ಇಲ್ಲಿ ಗೇರು ಸಂಶೋಧನಾ ನಿರ್ದೇಶನಾಲಯದ ಭಾಗಿದಾರಿತ್ವ ಅಂದರೆ ಕೋಆರ್ಡಿನೇಟರ್ ಅವರು ನಮಗೆ ಸಹಕಾರ ಮಾಡಿದ್ದಾರೆ. ಪೂರ್ತಿ 14 ಗೇರು ತೋಟ ಮಾಡಿದ್ದೇನೆ. ಈಗ ನಾನು 2013, 2014, 2015 ಹಂತ ಹಂತವಾಗಿ ಮಾಡಿದ್ದೇನೆ. ನಷ್ಟ ಆಗಲಿಲ್ಲ ಖಂಡಿತ. ಕಳೆದ ವರ್ಷ ಕೂಡ ನನಗೆ ಒಳ್ಳೆ ಫಸಲು ಬಂದಿದೆ. ನನ್ನ ನಿರೀಕ್ಷೆ 70 ಆಗುವ ನಿರೀಕ್ಷೆ ಇತ್ತು. ಈಗ 2013 ಅಂದರೆ ಈಗ 8 ಆಯಿತು. ಅದಕ್ಕೆ ಹೆಚ್ಚು ಫಸಲು ಸಿಗುವುದು ಹೇಗೆ ಅಂದರೆ ಒಮ್ಮೆಲೆ ಸಿಗುವುದಿಲ್ಲ, ಜಗಳಿ ಹಾರಿ ಗಗನ ಹಾರುವುದು ಅಂತೇಳಿ. ನಮ್ಮದು ಕೂಡ ಪ್ರಾರಂಭದಲ್ಲಿ 1/2 1 2 ಹೀಗೆ ಉತ್ಪನ್ನ ಹೆಚ್ಚೆಚ್ಚು ಆಗ್ತಾ ಹೋಗ್ತಾ 15 ನಂತರ ಅದರ ಫಸಲು ಜಾಸ್ತಿ ಸಿಗ್ತದೆ. ಮಿನಿಮಮ್ 25 ಅದಕ್ಕೆ ಬಾಳುವೆ ಉಂಟು ಗೇರುಗೆ. ಆ ಥರ ನಾವು ಫಸಲನ್ನು ತೆಗೆದು ಹೋಗೋದು. ಈಗ ನಾನು 8ನೇ ವರ್ಷದಲ್ಲಿ ಕಳೆದ ವರ್ಷ ನಾನು 70 ಸಿಗ್ಬೋದು ಅಂತ ನಿರೀಕ್ಷೆ ಇತ್ತು, ಆದರೆ 50 ಗೇರು ಸಿಕ್ಕಿದೆ. 50 ಒಂದು 2 ರೂಪಾಯಿ ಖರ್ಚು ವೆಚ್ಚ ಹೋಗಿದೆ. 2 ಯಾಕೆಂದರೆ ಗೇರು ಪ್ಲಕ್ ಮಾಡೋದು, ಅದನ್ನು ಹೆಕ್ಕುವುದು ಮತ್ತು ಅದನ್ನು ಚಿವುಟಿ ಬೇರೆ ಗೇರು ಹಣ್ಣು ಮತ್ತು ಗೇರು ರಾ ಗೇರನ್ನು ಬೇರ್ಪಡಿಸಲಿಕ್ಕೆ 2 ಖರ್ಚಾಗಿದೆ. 1 ನಾನು ಅದಕ್ಕೆ ಜಮೀನಿಗೆ ಅದಕ್ಕೆ ಆಹಾರ ಕೊಡಲಿಕ್ಕೆ ಸಾವಯವ ಗೊಬ್ಬರ ಮತ್ತು ಸ್ವಲ್ಪ ಫರ್ಟಿಲೈಸರ್ ಎಲ್ಲ ಕೊಡಬೇಕು, ಅದನ್ನು ಕೊಡಲಿಕ್ಕೆ 1 ಖರ್ಚು. 2 ನನಗೆ ಸಿಕ್ಕಿದೆ. ಈ ವರ್ಷ ನನ್ನ ನಿರೀಕ್ಷೆ 100 ಆಗಬೇಕು ಅಂತ ನಿರೀಕ್ಷೆ ಉಂಟು. ನಿರೀಕ್ಷೆ ಇರಲಿ, ಆ ನಿರೀಕ್ಷೆಗೆ ತಕ್ಕ ಫಲ ಸಿಕ್ಕಿದರೆ ನನಗೆ ಎಷ್ಟು ಆದಾಯ ಬರ್ಬೋದು? 3 ಅದಕ್ಕೆ ಗೇರು ಖರ್ಚು ಬರ್ಬೋದು, 2 ಅದಕ್ಕೆ ಜಮೀನಿಗೆ ಅದಕ್ಕೆ ಆಹಾರ ಕೊಡಲಿಕ್ಕೆಲ್ಲ ಖರ್ಚು, 5 ಖರ್ಚು ನನಗೆ ಉಳಿಬೋದು. ಈ 5 ಉಳಿದ್ರೆ ಲೆಕ್ಕಾಚಾರ ಹಾಕಿದರೆ ತಿಂಗಳಿಗೆ ಒಂದು 50,000 ಸಂಪಾದನೆ ಮಾಡುವ ಒಂದು ಗೇರು ಒಂದು ಬೆಳೆಯಿಂದ ನಮಗೆ ಮಾಡ್ಬೋದು. ಇಷ್ಟು ಒಂದು 50,000 ಸಂಪಾದನೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ಗೆ ಈಗ ಸಿಗುವುದಿಲ್ಲ, ಹಿಂದೆಲ್ಲ ಸಿಗ್ತಿ. ಈಗ ಗೇರು ಕೃಷಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತಹದ್ದು ಈ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಅಥವಾ ಅಧಿಕ ಸಾಂದ್ರ ಬೇಸಾಯ ಕ್ರಮ ಅಂತ, ನೀವು ಇದನ್ನು ಹೇಗೆ ಅಳವಡಿಸಿಕೊಂಡಿದ್ರಿ? ಇದರ ಒಂದು ಸಾಧಕ ಬಾಧಕಗಳು ಏನೇನು? ಈಗ ನಾನು ಮಾಡಿದ ಕೃಷಿಯಲ್ಲಿ 4 ಉಂಟು. ಒಂದು ಅಲ್ಟ್ರಾ ಹೈ ಡೆನ್ಸಿಟಿ, ಅಲ್ಟ್ರಾ ಡೆನ್ಸಿಟಿ ಅಂದರೆ ಅದು 2.5 ಮತ್ತು 3 ಮತ್ತು ಡೆನ್ಸಿಟಿ ಅಂತ ಹೇಳಿ ಉಂಟು. 4, 5 ಮತ್ತು ಸಾಮಾನ್ಯ ಪದ್ಧತಿ 8 ಅಥವಾ 10. ನಾನು ಎಲ್ಲ ಥರದನ್ನು ಮಾಡಿ ನೋಡಿದ್ದೇನೆ, ಅನುಭವಿಸಿದ್ದೇನೆ. ನಾನು ಯಾವಾಗಲೂ ಹೇಳೋದು ಲ್ಯಾಬ್ ಟು ಲ್ಯಾಂಡ್ ಅಂತೇಳಿ. ನಾವು ಲ್ಯಾಂಡಿನಲ್ಲಿ ಮಾಡಿ ಅದನ್ನು ಅನುಭವಿಸಿದ್ದೇನೆ. ಮತ್ತು ಸಮಸ್ಯೆ ಉಂಟು, ಸಮಸ್ಯೆ ಇಲ್ಲದ್ದು ಯಾವುದರಲ್ಲಿಲ್ಲ. ಅಡಿಕೆಯಲ್ಲಿ ಸಮಸ್ಯೆ ಉಂಟು, ಈಗ ರಬ್ಬರಲ್ಲಿ ಸಮಸ್ಯೆ ಉಂಟು, ಯಾವುದೋ ಸಮಸ್ಯೆ ಉಂಟು ಅಂತೆಲ್ಲ ಹೇಳೋದಿಲ್ಲ. ಗೇರುನಲ್ಲಿ ಕೂಡ ಸಮಸ್ಯೆ ಉಂಟು. ಒಂದು ಈಗ ಧಾರಣೆ ನಮಗೆ 160 ಸಿಕ್ಕಿದಾಗ ನಾವೆಲ್ಲ ಸಮಸ್ಯೆ ಬಗ್ಗೆ ಆಮೇಲೆ ಮಾತನಾಡುವ. ಈ ಅಧಿಕ ಸಾಂದ್ರ ಬೇಸಾಯ ಕ್ರಮವನ್ನು ಹೇಗೆ ಅಳವಡಿಸಿದ್ರಿ, ಇದರ ಒಂದು ಅನುಕೂಲತೆಗಳು ಏನೇನು? ಇದರಲ್ಲಿ ನಾವು ಜಾಸ್ತಿ ತಿಳ್ಕೊಳ್ಬೇಕು. ಜನರು ಏನು ಮಾಡ್ತಾರೆ ಅಂದರೆ ಸಾಂದ್ರ ಪದ್ಧತಿ, ಅಧಿಕ ಸಾಂದ್ರ ಪದ್ಧತಿ, ಡೆನ್ಸಿಟಿ ಲೋ ಡೆನ್ಸಿಟಿ, ಅದನ್ನು ತಿಳ್ಕೊಂಡು ಕೆಲಸ ಮಾಡಬೇಕು. ಈಗ ನಾನು ಪ್ರಾರಂಭದಲ್ಲಿ 2013 ಅತಿ ಸಾಂದ್ರ ಪದ್ಧತಿ ಅಂತ ಹೇಳ್ತಾರೆ, 3 ಮೀಟರ್ಗೆ ಗಿಡ ನೆಟ್ಟಿದ್ದೇನೆ. ಯಾವುದಂದ್ರೆ VR-3 ಮತ್ತು SELECTION-2, ಅದು ಎರಡು ಕೂಡ ಅತಿ ಸಾಂದ್ರ ಪದ್ಧತಿಗೆ ಒಗ್ಗಿ ಹೋಗ್ತದೆ. ಅದಕ್ಕೆ ಪ್ರೂನಿಂಗ್ ಮಾಡ್ಬೋದು. ಮತ್ತೆ ಸಾಂದ್ರ ಪದ್ಧತಿ ಮಾಡುವಾಗ ನಾವು ಸರಿಯಾಗಿ ಅದನ್ನು ತಿಳಿದು ಮಾಡಬೇಕು. 10 ಮೀಟರ್ಗೆ ನಾವು ಗಿಡ ನೆಟ್ಟರೆ ಅದನ್ನು ಹಾಗೆ ಬಿಡುವುದಲ್ಲ, ಅದಕ್ಕೆ ಪ್ರೂನಿಂಗ್ ಮಾಡಬೇಕು. ಪ್ರೂನಿಂಗ್ ಮಾಡ್ತಾ ಮಾಡ್ತಾ ಮಾಡ್ತಾ ಒಂದು 5 ವರ್ಷ ನಮಗೆ ಪ್ರೂನಿಂಗ್ ಮಾಡಿಕೊಂಡು ಹೋಗ್ಬೋದು. ಮಿನಿಮಮ್ 8 ವರ್ಷ ಆಗುವಾಗ ಒಂದು ಗಿಡ ತೆಗಿಬೇಕು. 1 ಎಕರೆಯಲ್ಲಿ 200 ಗಿಡ ನಿಲ್ತದೆ. ನಾನು ಒಬ್ಬರಲ್ಲಿ ಕೇಳಿದೆ, ಒಂದು ಗಿಡ ತೆಗಿಬೇಕು, ಗಿಡ ಎಷ್ಟು ಉಳಿತು ಅಂತ ಹೇಳಿದ್ರೆ 199 ಅಂತ ಹೇಳಿ. ಅದಲ್ಲ, ಒಂದು ಗಿಡ ತೆಗೆಯುವಾಗ ಅಲ್ಲಿ 100 ಗಿಡ ಉಳಿತದೆ. 8ನೇ ವರ್ಷದಲ್ಲಿ 100 ಭಾಗ ತೆಗಿಬೇಕು, ಅರ್ಧ ಭಾಗ ತೆಗಿಬೇಕು. 100 ಗಿಡ ನಾವು ತೆಗಿತೇವೆ, 100 ಉಳಿತಲ್ವಾ. ಮತ್ತೆ ಇನ್ನು ನಾನು 15 ವರ್ಷ ಆಗುವಾಗ ಪುನಃ ಒಂದು ಗಿಡ ತೆಗಿಬೇಕು. ಯಾಕೆ ತೆಗಿಬೇಕು? ಅಲ್ಲಿ ಸಸಿಮಂದಂ ಫಲನಾಶಂ, ಅಂತರ ಬೆಳೆಸಿಕೊಳ್ಳಿಕ್ಕೆ. ಆಗ ಎಷ್ಟು ಉಳಿತದೆ? 50 ಗಿಡ. 15 ವರ್ಷದ ನಂತರ 50 ಗಿಡ ಉಳಿಸಿಕೊಳ್ಬೇಕು. ಈ ರೀತಿ ಸರಿಯಾಗಿ ಅದು ವೈಜ್ಞಾನಿಕವಾಗಿ ತಿಳ್ಕೊಂಡು ಮಾಡಿದರೆ ಮಾತ್ರ ನಮಗೆ ಅದರಲ್ಲಿ ಉತ್ತಮ ಫಸಲನ್ನು ತೆಗಿಬಹುದು. ಇನ್ನೀಗ 4 ಮೀಟರ್ ನೆಟ್ಟದುಂಟು ನನ್ನಲ್ಲಿ. 4 ಮೀಟರ್ ಅಂತ ಸಾಂದ್ರ ಪದ್ಧತಿ ಅಂತ ಹೇಳ್ತಾರೆ. 5 ಮೀಟರ್ದುಂಟು, ಅದರಲ್ಲಿ ಒಂದು ತೆಗಿತಾ ಹೋಗಬೇಕು. ಅದು 10 ವರ್ಷ ನಮಗೆ ಮೇಂಟೈನ್ ಮಾಡ್ಬೋದು. ಗಿಡಗಳು ಹತ್ತಿರ ಹತ್ತಿರ ಯಾವಾಗ ಮತ್ತೆ ಮಂದು ಮಧ್ಯದಿಂದ ಸ್ವಲ್ಪ ಪ್ರೂನಿಂಗ್ ಎಲ್ಲ ಮಾಡಿಕೊಳ್ಬಹುದು. ಭಾಸ್ಕರ ಮತ್ತು ಇದು ಉಳ್ಳಾಲ 3 ಪ್ರೂನಿಂಗ್ ಮಾಡಲೇಬಾರದು. ಪ್ರೂನಿಂಗ್ ಮಾಡಿದರೆ ಫಸಲು ಕಡಿಮೆ ಆಗ್ತದೆ. ಉಳ್ಳಾಲ 3 ಮತ್ತು ಭಾಸ್ಕರ, ಮತ್ತು ನನ್ನಲ್ಲಿ ಈಗ ವೆಂಗುರ್ಲ 7 ನೆಟ್ಟಿದ್ದೇನೆ, ಅದನ್ನು ಕೂಡ ಜಾಸ್ತಿ ಪ್ರೂನಿಂಗ್ ಮಾಡಬಾರ್ದು. ಪ್ರೂನಿಂಗ್ ಮಾಡಲಿಕ್ಕೆ ಒಗ್ಗುವಂಥ ಯಾರು ವೆರೈಟಿ ಯಾವುದು ಅಂದರೆ SELECTION-2 ಮತ್ತು VR-3. ಇದನ್ನೆಲ್ಲ ಸರಿಯಾಗಿ ತಿಳ್ಕೊಳ್ಬೇಕು. ಈಗ 4 ಮೀಟರ್ ಮಾಡಿದಂಥ ಇದರಲ್ಲಿ ಕೂಡ ಒಂದು 10 ವರ್ಷದಲ್ಲಿ ಒಂದು ಗಿಡ ತೆಗಿಬೇಕು. 4 ಮೀಟರ್ ಮಾಡುವಾಗ 1 ಎಕರೆಯಲ್ಲಿ 185-200 ಗಿಡ ನಿಲ್ತದೆ. ಒಂದು ಗಿಡ ತೆಗಿಬೇಕು ಯಾವುದಕ್ಕೆ 10 ವರ್ಷದಲ್ಲಿ. ಮತ್ತೊಂದು 20 ವರ್ಷ ಆಗುವಾಗ ಮತ್ತೊಂದು ಗಿಡ ತೆಗಿಬೇಕು. ಆ ಥರ ತೆಗೀತಾ ಹೋಗಬೇಕು. ಈಗ 5 ಮೀಟರ್ ನೆಟ್ಟದ್ದುಂಟು ನನ್ನಲ್ಲಿ. 5 ಮೀಟರ್ನ ಒಂದು 12 ವರ್ಷದೊಳಗೆ ಕೊಂಡೋಗ್ಬೋದು. ನೋಡ್ತಾ ಹೋಗಬೇಕು, ಅದು ಗಿಡದ ಬೆಳವಣಿಗೆ ನೋಡಬೇಕು. ಕೆಲವು ಗಿಡಗಳು ಬೆಳವಣಿಗೆ ಬರುವುದಿಲ್ಲ, ಯಾಕೆಂದರೆ ಅದಕ್ಕೆ ಸರಿಯಾದ ಆಹಾರ ಕೊಟ್ಟರೆ ಮಾತ್ರ ಅದು ಜಾಸ್ತಿ ಬೆಳೀತಾ ಹೋಗ್ತದೆ. ನನಗೆ ಈಗ ತುಂಬ ಅನುಭವ ಆಗಿದೆ. ಈಗ ಕಳೆದ ಒಂದು 5 ವರ್ಷ ಹಿಂದೆ ನಿಮ್ಮಲ್ಲಿ ನಾನು ಮಾತಾಡಿದ್ದೆ, ಈಗ 5 ವರ್ಷ ನಂತರ ಇಷ್ಟು ಅನುಭವ ತಗೊಂಡಿದ್ದೇನೆ. ಒಂದೊಂದು ಗಿಡ ತೆಗೀತಾ ಹೋಗಬೇಕು. ತೆಗೀಲಿಕ್ಕೆ ನಾವು ಒಪ್ಪದಿದ್ದರೆ ಮನೆಯವರು ಹೇಳ್ತಾರೆ, ಅಯ್ಯೋ ಅಷ್ಟು ಚಂದ ಉಂಟು ಗಿಡ ತೆಗೆಯುವುದು ಹೇಗೆ? ಗಿಡ ತೆಗೆಯದಿದ್ದರೆ ಫಸಲು ಕಡಿಮೆ ಆಗ್ತದೆ. ಇದನ್ನೆಲ್ಲ ತಿಳ್ಕೊಂಡು ಈ ಸಾಂದ್ರ ಪದ್ಧತಿ, ಅತಿ ಸಾಂದ್ರ ಪದ್ಧತಿ ಮತ್ತು ಸಾಮಾನ್ಯ ಪದ್ಧತಿ ಅಂದರೆ 8 ಮೀಟರ್ 10 ಮೀಟರ್. ನಾನು 8 ಮೀಟರ್ ನೆಟ್ಟಿದ್ದೇನೆ, ಅದು ಪಕ್ಕ ತೆಗಿಬೇಕಾಗಿಲ್ಲ. ಅದರಲ್ಲಿ ಕೂಡ 8 ಮೀಟರ್ನಲ್ಲಿ ಕೂಡ ಒಂದು 15 ವರ್ಷ ಆಗುವ ಒಂದು ಗಿಡ ತೆಗಿಬೇಕಾದೀತು. ಯಾಕೆಂದರೆ ಅದು ಕೂಡ ಹತ್ತಿರ ಬರುವ ಸಂದರ್ಭ ಉಂಟು. ಇದನ್ನೆಲ್ಲ ನಾವು ತಿಳ್ಕೊಂಡು ಕೆಲಸ ಮಾಡಿದರೆ ಖಂಡಿತವಾಗಿ ನಮಗೆ ಗೇರ್ನಲ್ಲಿ ಫಸಲು ಜಾಸ್ತಿ ತೆಗಿಬೋದು. ಮತ್ತು ಅದರ ಧಾರಣೆ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ಈಗ ಗಿಡದ ಪ್ರೂನಿಂಗ್ ಅಥವಾ ಒಂದು ಸವರೋದ್ರ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇದರ ಒಂದು ಅವಶ್ಯಕತೆ ಏನು ಮತ್ತು ಯಾವ ಹಂತದಲ್ಲಿ ಹೇಗೆ ಪ್ರೂನಿಂಗ್ ಮಾಡುವಂಥದ್ದು? ಪ್ರೂನಿಂಗ್ ಮಾಡೋದು ಯಾಕೆಂದರೆ ಅದು ಗಿಡ ಹತ್ತಿರ ಬಂದರೆ, ಅದು ನಾನು ಹೇಳಿದೆ ಸಸಿಮಂದಂ ಫಲ, ಹತ್ತಿರ ಬಂದರೆ ಫಲನಾಶಂ. ಅದು ಹತ್ತಿರ ಬಂದರೆ ಗಾಳಿ ಬೆಳೆದು ಬೆಳಕು ಅದಕ್ಕೆ ಸರಿಯಾಗಿ ಅಲ್ಲಿ ಹೋಗಲಿಕ್ಕೆ ಬೇಕಾಗಿ ಪ್ರೂನಿಂಗ್ ಮಾಡಬೇಕು. ಪ್ರೂನಿಂಗ್ ಕೂಡ ಎಷ್ಟು ಮಾಡ್ತಾ ಮಾಡ್ತಾ ಎಷ್ಟು ಮಾಡ್ಬೋದು ನಮಗೆ? ಒಂದು ನಾನು ಹೇಳಿದೆ 8 ವರ್ಷ ಮಾಡ್ತಾ ಮಾಡ್ತಾ ಮತ್ತೊಂದು ಗಿಡ ತೆಗೆಯೋದೇ ಒಳ್ಳೆಯದು. ತೆಗೆಯದಿದ್ದರೆ ನಮಗೆ ಸಾಧ್ಯವೇ ಇಲ್ಲ. ಆ ಥರ ಮಾಡ್ತಾ ಹೋದರೆ ಅಲ್ಲಿ ಮತ್ತೆ ಗಿಡಗಳು ದೂರ ಆಗ್ತವೆ. ಪ್ರೂನಿಂಗ್ ಮಾಡುವ ವೆರೈಟಿಯನ್ನು ಮಾತ್ರ ನಾವು ಪ್ರೂನಿಂಗ್ ಮಾಡಬೇಕು. ಎಲ್ಲ ವೆರೈಟಿಗಳು ಪ್ರೂನಿಂಗ್ಗೆ ಹೋಗುವುದಿಲ್ಲ. ನಾನು ಹೇಳಿದೆ ಇಲ್ಲಿ VR-3 ಮತ್ತು SELECTION-2 ಅದು ಪ್ರೂನಿಂಗ್ಗೆ ಹೋಗ್ತದೆ. ಮಾಡುವ ವಿಧಾನ ಹೇಗೆ? ಪ್ರೂನಿಂಗ್ ಮಾಡಲಿಕ್ಕೆ ಅದು ಸಿಗ್ನೇಚರ್ ಸಿಗ್ತದೆ. ಸಿಗ್ನೇಚರ್ ಮಂಗಳೂರಿನಲ್ಲಿ ಸಿಗ್ತದೆ. ಸಿಗ್ನೇಚರ್ ಸಿಗ್ತದೆ. ಸಣ್ಣದಿರುವಾಗ ಸಣ್ಣ ಸಿಗ್ನೇಚರ್ಸ್ ಆಗ್ತದೆ. ದೊಡ್ಡದಾಗೋ ದೊಡ್ಡದೊಡ್ಡದು ತಗೊಳ್ಬೇಕು ನಾವು. ಕತ್ತಿಯಲ್ಲಿ ಕಡಿಯುವುದಲ್ಲ. ಕೆಲವು ಜನ ಏನು ಮಾಡ್ತಾರೆ, ಕತ್ತಿಯಲ್ಲಿ ಕಡಿತಾರೆ. ಕತ್ತಿಯಲ್ಲಿ ಕಡಿದರೆ ಅದಕ್ಕೆ ನೋವಾಗ್ತದೆ. ಸಿಗ್ನೇಚರ್ ಮಾಡಿದರೆ ನಮಗೆ ಅದು ಪ್ರೂನಿಂಗ್ ಒಳ್ಳೇದಾಗ್ತದೆ. ಈ ಪ್ರೂನಿಂಗ್ ಯಾವ ಸಂದರ್ಭದಲ್ಲಿ ಮಾಡುವಂಥದ್ದು, ಯಾವ ತಿಂಗಳಲ್ಲಿ ಮಾಡುವಂಥದ್ದು, ಮತ್ತು ಅದಕ್ಕೆ ಕಟ್ ಮಾಡಿದ ನಂತರ ಅದಕ್ಕೆ ಏನಾದರೂ ಬೋರ್ಡೋ ಪೇಸ್ಟ್ ಏನಾದ್ರು ಕೊಡಬೇಕಾ? ಪ್ರೂನಿಂಗ್ ಮಾಡೋದು ನಾವು ಮೇ ಜೂನು. ನಮ್ಮ ಫಸಲು ಮುಗಿದ ತಕ್ಷಣ ಪ್ರೂನಿಂಗ್ ಮಾಡಬೇಕು. ಪ್ರೂನಿಂಗ್ ಮಾಡಿದ ತಕ್ಷಣ ಅದು ಚಿಗುರಲಿಕ್ಕೆ ಪ್ರಾರಂಭವಾಗ್ತದೆ. ಅದಕ್ಕೆ ಬೋರ್ಡೋ ಸ್ಪ್ರೇ ಮಾಡಿದರೆ ಒಳ್ಳೆಯದು. ನಾನು ಫಸ್ಟ್ ವರ್ಷ ಮಾಡಿದ್ದೇನೆ. ಇದು ಪಂಪ್ನಲ್ಲಿ ಸ್ಪ್ರೇ ಮಾಡ್ಬೋದು ಅಥವಾ ದಪ್ಪ ಮಾಡಿ ಪೇಸ್ಟ್ ಮಾಡಿ ಅದಕ್ಕೆ ಹಚ್ಬೋದು. ಅದು ಮಾಡಿದರೆ ಒಳ್ಳೆಯದು.

ಅದು ಸ್ವಲ್ಪ ತಡ. ಬೇರೆ ಬೇರೆ ವೆರೈಟಿ ಮಾಡೋದು ಒಳ್ಳೇದು, ಯಾಕೆಂದ್ರೆ ಒಮ್ಮೆಲೆ ಆಗಿಬಿಟ್ರೆ ಈ ಜನದ ಸಮಸ್ಯೆ ಉಂಟು ನಮಗೆ. ಈಗ ಉಳ್ಳಾಲ ಮೂರು ಮುಗಿದ ನಂತರ ಮತ್ತೆ ಭಾಸ್ಕರ ಸಿಗ್ತದೆ, ಮತ್ತೆ ಸಿಲೆಕ್ಷನ್ ಟು ಮತ್ತೆ ವಿ ಆರ್ ಐತ್ರಿ, ಅದು ಆಗ್ತಾ ಇರ್ತದೆ. ವಿ ಆರ್ ಐತ್ರಿಯಲ್ಲಿ ಸದರ ಜೂನ್ ತನಕ ಮೂರು ಸಲ ಹೋಗ್ಬಿಟ್ಟು ಆಗ್ತಾ ಇರ್ತದೆ. ಹಾಗೆ ನಮಗೆ ಕೆಲಸಕ್ಕೆ ಸ್ವಲ್ಪ ಅನುಕೂಲ ಬೇರೆ ಬೇರೆ ವೆರೈಟಿ ಮಾಡಿದರೆ. ಈಗ ಈ ಸಲ ನಾನು ವೆಂಗೂರ್ಲಾ 7 ಕೂಡ ಒಂದು ಎಕರೆ ಮಾಡಿದ್ದೇನೆ, ಅದು ಕೂಡ ಒಳ್ಳೇದು. ಬೇರೆ ಬೇರೆ ವೆರೈಟಿ ಬೇಕು, ಒಂದೇ ವೆರೈಟಿ ಮಾಡಬಾರ್ದು. ಬೇರೆ ಬೇರೆ ವೆರೈಟಿ ಮಾಡಿದರೆ ಇದಕ್ಕೆ ನಮಗೆ ಅನುಕೂಲ, ಅಂದರೆ ಒಂದೊಂದು ಮುಗಿದ ನಂತರ ಒಂದೊಂದರಲ್ಲಿ ನಮಗೆ ಕಾಯಾಗ ಹಣ್ಣಾಗ್ತಾ ಉಂಟು. ಅಂದರೆ ಈಗ ಪ್ರತ್ಯೇಕ ಬ್ಲಾಕ್ಗಾಗಿ ಮಾಡಿದರೆ ಒಳ್ಳೇದು ಅಥವಾ ಒಂದರ ಜೊತೆಗೆ ಒಂದು ಮಿಕ್ಸ್ ಮಾಡ್ಬೋದು? ಇಲ್ಲ ಇಲ್ಲ, ಬೇರೆ ಬೇರೆಯೇ ಮಾಡಬೇಕು. ಈಗ ಒಂದು 2 ಎಕರೆ ಉಳ್ಳಾಲ 3 ಮಾಡೋದು, ಅದರಲ್ಲಿ 2 ಎಕರೆ ಪೂರ್ತಿ ಉಳ್ಳಾಲ ಮೂಲೆ ಇರಬೇಕು. ಅದಕ್ಕೆ ಇಲ್ಲಾದ್ರೆ ಅದು ಮಿಕ್ಸ್ ಆಗ್ತದೆ, ಅದಕ್ಕೆ ಪರಾಗಸ್ಪರ್ಶ ಕೂಡ ವ್ಯತ್ಯಾಸ ಬರ್ಬೋದು. ಮತ್ತೆ ಒಂದು 2 ಎಕರೆ 4 ಎಕರೆ ನನಗೆ ಭಾಸ್ಕರ ಮಾಡಿದೆ. ಬೇರೆ ಬೇರೆ ಮಾಡೋದು ಒಳ್ಳೇದದು. ಆಮೇಲೆ ಇನ್ನೊಂದು ಪ್ರಮುಖವಾದಂತಹ ಕೀಟ ಅಂತಂದ್ರೆ ಕಾಂಡ ಕುರಿಯುವಂತಹ ಹುಳ, ಸ್ಟೆಮ್ ಬೋರರ್, ಇದರ ಬಗ್ಗೆ ಹೇಳಿ. ಅದು ಕೂಡ ಬಾಧೆ ಉಂಟು ನನಗೆ. 2 ಗಿಡ ಹೋಯ್ತು, ನಾನು ಪ್ರಯತ್ನ ಪಟ್ಟಿದ್ದೇನೆ. ಅದಕ್ಕೆ ಬೋರ್ಡು ಅದನ್ನೆಲ್ಲ ಸೂಜಿ ಹಾಕಿ ತೆಗಿಬೇಕು ಅಂತ ಹೇಳ್ತಾರೆ, ಅದು ಸಿಗುವುದಿಲ್ಲ ನಮಗೆ ಸೂಜಿಗೆಲ್ಲ ತೆಗಿಯಲಿಕ್ಕೆ. ಮತ್ತೆ ಬೋರ್ಡು ದಪ್ಪ ಬೋರ್ಡು ಮಾಡಿ ಅದಕ್ಕೆ ಹೊಯ್ದು ಬಿಡೋದು. ಒಂದು 2 ಲೀಟರ್ ಹೊಯ್ದ್ರೆ ಅಲ್ಲೇ ಸತ್ತು ಹೋಗ್ತದೆ. ಮತ್ತೆ ಮರ ಸತ್ತು ಹೋಗ್ತದೆ ಅಂತ ಗೊತ್ತಾದ ನಂತರ ಅದನ್ನು ತೆಗೆದು ಬಿಡಬೇಕು ಅಲ್ಲಿಂದ, ಇಲ್ಲದ್ರೆ ಮತ್ತೊಂದಕ್ಕೆ ಅದು ಬಾಧೆ ಕೊಡ್ತದೆ, ಅದರಿಗೆ ಹುಳಗಳು ಜಾಸ್ತಿ ಆಗ್ತದೆ. ಈ ಥರ ಜಾಸ್ತಿ ಇಲ್ಲ ನನಗೆ, 14 ಎಕರೆ ಜಾಗದಲ್ಲಿ ಇಷ್ಟವರೆಗೆ ಒಂದು 2 ಮರ ಹೋಗಿದೆ ಅಷ್ಟೇ. ಅದು ಹೆಚ್ಚು ಸಮಸ್ಯೆ ಕೊಡಲಿಲ್ಲ? ಕೊಡಲಿಲ್ಲ. ಹೌದು. ಅಂದ್ರೆ ಅದು ಕಾಂಡ ಕುರಿಯುವ ಹುಳ ಇದೆ ಇದೆ ಅಂತ ಹೇಳಿ ಹೊರಗಿಂದಲೇ ಗೊತ್ತಾಗ್ತದ? ಗೊತ್ತಾಗ್ತದೆ. ಅದು ಮರದ ಬಣ್ಣ ಬದಲಾವಣೆ ಆಗ್ತದೆ, ಅದು ಹಾಗೆ ಹಸಿರು ಬಣ್ಣ ಹೋಗಿ ಸ್ವಲ್ಪ ಹಳದಿಗೆ ತಿರುಗ್ತದೆ. ಆವಾಗಲೇ ನಾವು ಕ್ರಮ ಕೈಗೊಳ್ಬೇಕು, ಅದು ಲೇಟ್ ಮಾಡಿದ್ರೆ ಅದು ಮತ್ತೆ ಸತ್ತು ಹೋಗ್ತದೆ. ಈಗ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಇಳುವರಿ ಏನಾದರೂ ಜಾಸ್ತಿ ಆಗ್ತದ? ಜಾಸ್ತಿ ಆಗ್ತದೆ. ನಾನೀಗ ಸ್ವಲ್ಪ ತೋಟಕ್ಕೆ ಡ್ರಿಪ್ ಇರಿಗೇಷನ್ ಮಾಡಿದ್ದೇನೆ. ಅದು ಹೂ ಯಾವಾಗ ನೀರು ಕೊಡಬೇಕಂದ್ರೆ ಎಲ್ಲ ಹೂ ಬಂದ ನಂತರ, ಹೂ ಬರೋ ಮೊದಲು ಅದಕ್ಕೆ ನೀರು ಕೊಡಬೇಕಾಗಿಲ್ಲ. ಹೂ ಸೂಪರ್ ಹೂ ಬಂದ ನಂತರ ಒಂದು 8 ದಿವಸಕ್ಕೆ 15 ದಿವಸಕ್ಕೆ ಒಂದು 4 ಸಲ ನೀರು ಕೊಟ್ಟರೆ ಸಾಕು. ಮತ್ತೆ ಒಂದು ಆಫ್ಟರ್ ಫೆಬ್ರವರಿ ನಂತರ ನೀರು ಕೊಡಬೇಕಾಗಿಲ್ಲ, ಆಗೆಲ್ಲ ತೋಟಕ್ಕೆ ನೀರು ಬೇಕಾಗ್ತದೆ. ನಮಗೆ ತೋಟಕ್ಕೆ ನೀರು ಕಡಿಮೆ ಬೇಕಾದ ಸಂದರ್ಭದಲ್ಲಿ ಇದಕ್ಕೆ ಕೊಟ್ಟರೆ ಒಳ್ಳೆಯದು. ನಾನು ನೋಡಿದ್ದೇನೆ, ಕೊಟ್ಟದರಲ್ಲಿ ಒಳ್ಳೆ ಫಸಲು ಉಂಟು, ಕೊಡದಿದ್ದರೂ ಏನು ತೊಂದರೆ ಇಲ್ಲ, ಮೋಸ ಇಲ್ಲ. ಆಮೇಲೆ ಈಗ ಕಳೆ ನಿರ್ವಹಣೆಯ ಒಂದು ಅಗತ್ಯ ಬರ್ತದೆ? ಬರ್ತದೆ. ಕಳೆ ನಿರ್ವಹಣೆಗಾದ್ರೆ ಅದು ಕಳೆ ಬರ್ತದೆ. ನಾವೇನು ಮಾಡ್ತೇವೆ ಅಂದರೆ ರೌಂಡ್ ಅಪ್ ಒಮ್ಮೆ ಹೊಡಿತೇವೆ, ಇಲ್ಲಾದರೆ ಇದು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ವೀಡ್ ಕಟ್ಟರೆಲ್ಲ ಹೊಡಿಲಿಕ್ಕೆ ಅದರೊಳಗೆ ಹೋಗಲಿಕ್ಕೆ ಆಗೋದಿಲ್ಲ. ಮತ್ತು ರೌಂಡ್ ಅಪ್ನಲ್ಲೇ ಕಂಟ್ರೋಲ್ ಬರ್ತದೆ. ರೌಂಡ್ ಅಪ್ ಹೊಡೆಯುವಾಗ ಭಾರಿ ಜಾಗ್ರತೆ ಮಾಡಬೇಕು, ನಮ್ಮ ಗೇರ್ನ ಎಲೆಗೆ ತಾಗಬಾರ್ದು. ಅದು ಅಡಿಯಿಂದ ಆದಷ್ಟು ಗೇರ್ನ ಎಲೆಗೆ ಮತ್ತು ಬುಡಕ್ಕೆ ತಾಗದಾಗಿ ರೌಂಡ್ ಅಪ್ ಹೊಡೆದ್ರೆ ಏನು ತೊಂದರೆ. ನನಗೆ ಒಂದು 5 ವರ್ಷದಿಂದ ರೌಂಡ್ ಅಪ್ ಅಥವಾ ಬೇರೆ ಬೇರೆ ಸಿಗ್ತದೆ, ಝೈಜಲ್ ಅಂತ ಇದು ಕಳೆನಾಶಗಳು ಸಿಗ್ತವೆ, ಏನು ತೊಂದರೆ ಆಗಲಿಲ್ಲ ನನಗೆ. ಆಮೇಲೆ ಈಗ ಕೊಯ್ಲಿನ ಬಗ್ಗೆ ಅಂದ್ರೆ ಸಾಮಾನ್ಯವಾಗಿ ಬಿದ್ದಿರುವಂತದ್ದನ್ನು ಹೆಕ್ಕುವಂತದ್ದು ಹಣ್ಣನ್ನು ಕೊಯ್ಲಿಕ್ಕೆ ಅಂತ ಉಂಟಾ? ಬಿದ್ದದನ್ನೇ ಹೆಕ್ಕಬೇಕು. ಒಂದು ಕೊಕ್ಕೆ ಹಾಕಿ ಅದಕ್ಕೆ ನೋವು ಉಂಟು ಮಾಡಬಾರ್ದು. ಒಂದು ಗೊಂಚಲಿನಲ್ಲಿ ಒಮ್ಮೆಲೆ ಹಣ್ಣಾಗುದಿಲ್ಲ, ಅದರಲ್ಲಿ ಬೇರೆ ಬೇರೆ ಕಾಯಿಗಳಿರ್ತವೆ, ಸಣ್ಣದು ಅದು ಇರ್ತದೆ, ಅದಕ್ಕೆ ಪೆಟ್ಟಾಗಬಾರ್ದು. ನಾನು ಬಿದ್ದದ್ದು ಹೊರತು ಮರ ಯಾರನ್ನು ಕೂಡ ಹೀಗೆ ನೋಡ್ಲಿಕ್ಕೆ ಬಂದವನು ಕೂಡ ಮರ ಮುಟ್ಲಿಕ್ಕೆ ಬಿಡುವುದಿಲ್ಲ, ಬಿದ್ದದನ್ನೇ ಹೆಕ್ಕಬೇಕು. ಆಮೇಲೆ ಈಗ ಇದನ್ನು ಬಿಸಿಲಿನಲ್ಲಿ ಒಣಗಿಸುವ ಬಗ್ಗೆ ಹೇಳಿ, ಎಷ್ಟು ಬಿಸಿಲು ಒಣಗಿಸಬೇಕು, ನಿಖರವಾಗಿ ಎಷ್ಟು ದಿವಸ ಅಂತ ಲೆಕ್ಕವೋ ಅಥವಾ ಬಿಸಿಲಿನ ಖಾರವನ್ನು ನೋಡ್ಕೊಂಡು ನಿರ್ಧಾರ ಮಾಡೋದು ಹೇಗೆ? ಬಿದ್ದ ಗೇರುಗಳನ್ನು ಹೆಕ್ಕಿ ಅಲ್ಲೇ ಗೇರು ರಾಕ್ ಗೇರು ಮತ್ತು ಇದನ್ನು ಆ್ಯಪಲ್ ಬೇರೆ ಬೇರೆ ಮಾಡಿ ಅದನ್ನು ತಗೊಂಡು ಬರೋದು. ತಗೊಂಡು ಬಂದು ಸ್ವಲ್ಪ ನೀರು ಹಾಕಿ ಅದನ್ನು ಕ್ಲೀನ್ ಮಾಡ್ತೇವೆ. ನಮ್ಮಲ್ಲಿ ಒಂದು ಗಾಡಿ ಉಂಟು, ಅಡಿ ಗೇರು ಮಿತ್ರ ಅಂದರೆ ಆ ಗಾಡಿಯಲ್ಲಿ ತರೋದು, ಒಂದು 50 ಕೆಜಿ ಬರ್ತದೆ ಬರುವಾಗ. ಅದಕ್ಕೆ ನೀರು ಹಾಕಿ ಅದನ್ನು ಕ್ಲೀನ್ ಮಾಡಬೇಕು, ಅದರ ರಸ ಎಲ್ಲ ಹೋಗಬೇಕು ಇದರಲ್ಲಿ ರಾಕ್ ಏಷನ್ ಇದ್ದು. ಹೌದು, ಕ್ಲೀನ್ ಮಾಡಿ ಮತ್ತು ಅಂಗಳಕ್ಕೆ ಹಾಕೋದು. ಅಂಗಳಕ್ಕೆ ಹಾಕಿದರೆ ಅದು ಕಡಿಮೆ ಆಗ್ತದೆ ತೂಕ. ನಾನು ನೋಡಿದ್ದೇನೆ, 3 ದಿವಸ ಆದರೂ ಕಂಪ್ನಿ ಒಣಗಿಸ್ಬೇಕು ಸ್ಟಾಕ್ ಇಡುವುದಿದ್ರೆ. ನಾವು 1 ವರ್ಷ 160 ರೇಟ್ ಇರುವಾಗ ಅವತ್ತೆ ಸಂಜೆ ಕೊಡ್ತಿದ್ದೀವಿ. 100 ಕೆಜಿಯಲ್ಲಿ 7 ಕೆಜಿ ಡಿಪ್ರಿಸಿಯೇಷನ್ ಬರ್ತದೆ, ಕಡಿಮೆ ಬರ್ತದೆ. 3 ತೇವಾಂಶ ಆರ್ತದೆ 3 ದಿವಸ ಒಣಗಿಸಿದರೆ. 3 ದಿವಸ ಚೆನ್ನಾಗಿ ಒಣಗಿಸಿ ನಮಗೆ ಮಳೆಗಾಲ ತನಕ ಸ್ಟಾಕ್ ಇಡ್ಬೋದು. ದಿನ ದಿನ ಕೊಡುವುದಿದ್ರೆ ಅದನ್ನು ಒಣಗಿಸುವುದು ಬೇಡ. ಈಗ ಮಳೆಗಾಲದಲ್ಲಿಯೂ ಕೂಡ ಹಣ್ಣಾಗುವಂತಹ ತಳಿ ಇದೆ ಅಂತ ಹೇಳಿದ್ರಿ. ಈ ಬೇಸಿಗೆಯಲ್ಲಿ ಸಿಗುವಂತಹ ಗುಣಮಟ್ಟದ ಗೇರು ಬೀಜಕ್ಕೂ ಮಳೆಗಾಲದಲ್ಲಿ ಸಿಗುವುದಕ್ಕೆ ಏನಾದ್ರು ವ್ಯತ್ಯಾಸ ಆಗ್ತದ? ಈಗ ಮಳೆ ಬಂದ ತಕ್ಷಣ ಗೇರು ಬೀಜದ ಕ್ವಾಲಿಟಿ ಅದು ವ್ಯತ್ಯಾಸ ಆಗ್ತದೆ, ಅದು ಬಣ್ಣ ಬದಲಾವಣೆ ಆಗ್ತದೆ, ಅದಕ್ಕೆ ರೇಟ್ ಕೂಡ ಕಡಿಮೆ. ಅದಕ್ಕೆ ನಾನು ಹೇಳೋದು, ಬೇಗ ಬೇಗ ಸಿಗುವಂತದ್ದು ವೆರೈಟಿಗಳಿದು ಎಲ್ಲ ಅದನ್ನ ನಾವು ಮಾಡೋದು ಒಳ್ಳೇದು. ಯಾವ್ದಾದ್ರೆ ಉಳ್ಳಾಲ 3, ಭಾಸ್ಕರ, ಈಗ ಬೆಂಗೂರ್ಲಾ 7, ಮತ್ತೆ ನಾನು ಈಗ ವೇರೈತಿ ಒಂದು ವೆರೈಟಿ ಬೇಗವೂ ಕೊಡ್ತೇವೆ, 3 ಸಲ ಹೂ ಬಿಡ್ತದೆ, ಹೊಸದರ ಮೇ ತನಕ ಕೊಡ್ತದೆ. ಅದನ್ನು ನಮಗೆ ಮತ್ತೆ ಅದರ ಇದು ಹಸಿರು ಬೀಜ ಉಂಟಲ್ಲ ಅದರಿಂದ ನಾವು ಅದನ್ನೆಲ್ಲ ನಾವು ಇದು ಮಾಡಿ ಕ್ಯಾಶ್ ಮಾಡ್ಲಿಕ್ಕೆ ಆಗ್ತದೆ, ತಿನ್ಲಿಕ್ಕೆಲ್ಲ ಪದಾರ್ಥಕ್ಕೆಲ್ಲ ಮಾಡ್ಬೋದು. ಅದರಲ್ಲಿ ಏನು ತೊಂದರೆ ಇಲ್ಲ, ಉಪಯೋಗ ಉಂಟು.

ಬೀಜ ಬಿತ್ತನೆಯ ಉಪಾಯಗಳು ಈ ಕುರಿತು ಮಾತನಾಡುತ್ತಾರೆ ಶ್ರೀಮತಿ ಸಪ್ನಾ ಅವಿನಾಶ್. ತಪ್ಪದೇ ಕೇಳಿ ಕೈತೋಟ ಕ್ರಾಂತಿ ವಿಷಮುಕ್ತ ಆಹಾರದ ಬಟ್ಟಲು ಸರಣಿ ಕಾರ್ಯಕ್ರಮ ಇದೇ ಬರುವ ಬುಧವಾರ ಸಂಜೆ 6:50. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕರ ಬಳಗ ಮಂಗಳೂರು. ಕೇಳುಗರೆ, ಇಲ್ಲಿಗೆ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.